ಬರೋ ನೀ ಒಳಗೆ ರಾತ್ರಿ ಕತ್ತಲಾಗಿ ಸಂಜೆ ಹೊತ್ತಾಗೆ ಬಂದೆ ಇತ್ತಲಾಗೆ ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ ನೀ ಯಾಕೆ ನೋಡ್ತಿ ಅತ್ತಲಾಗಿತ್ತಲಾಗೆ ಮಂದಿ ಉರ್ಕೊಳ್ಳಿ ಹೊಟ್ಟೆ ಕಿಚ್ಚನಾಗೆ ಹೊತ್ತಾಗೆ ಬಂದೆ ಇತ್ತಲಾಗೆ ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ ಹೆದರಿಕೆ ಏಕೆ ಅಕ್ಕ ಪಕ್ಕ ಇರುವೋರ ಅಪ್ಪಣೆ ಬೇಕೆ ಭ್ರಮರಕ್ಕೆ ಹೂವದು ನಾಚೋದಿಲ್ಲ ಜೇನನ್ನು ನೀಡೋಕೆ ಅಂಜೋದಿಲ್ಲ ತುಂಬಾ ಬಾಯಾರ್ಕೆ ಆಗುತ್ತಿದೆ ಕನ್ನ ಚಿನ್ನ ನಿನ್ನ ಕುಡಿಜೇನ ನೀಡಿದ್ರೆ ಬಲು ಚಿನ್ನ ಸಂಜೆ ಹೊತ್ತಿನಾಗೆ ಪಂದ್ಯ ಇತ್ತಲಾಗೆ ನಾನು ಬ್ಳೆಯಲ್ಲಿ ನಮ್ಮನೆ ಇತ್ತಲಾಗೆ ತಾಂಬೂಲ ಮೆಲ್ಲುತ್ತ ನೀನು ನಗುವಾಗ ಎದೆ ತಾಳ ತಪ್ಪುದೇನು ಕಿವಿಯಾಗಿ ಏನೇನು ಹೇಳಲು ನೀನು ಮೈಯೆಲ್ಲ ಬಿಸಿಯಾಗಿ ನಿಂತೆನು ನಾನು ಬಾಯಲ್ಲಿ ನೀರೂರ್ಸೋ ಸಕ್ಕರೆ ಗೊಂಬೆ ನೂರಾಸೆ ತಂದಂತ ದಾಳಿಂಬೆ ನನ್ನ ಸೊಂಟವನಿ ಹೀಗೆ ಹಿಡಿಬೇಕೆ ಸ್ವಲ್ಪ ನಾಜುಕು ಮುರಿದಿತು ಬಲು ಜೋಕೆ ಸಂಜೆ ಹೊತ್ತಾಗೆ ಬಂದೆ ಇತ್ತಲಾಗೆ ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ